ದ್ರಾಕ್ಷಿ ಕ್ವಿಂಟಲ್ಗೆ 2900 ಕನಿಷ್ಠ ಮತ್ತು ಗರಿಷ್ಠ ಬೆಲೆಯಾಗಿದೆ. ಕರಬೂಜ ಕ್ವಿಂಟಲ್ಗೆ 1000 ರೂಪಾಯಿಗಳು ಕನಿಷ್ಠ ಮತ್ತು ಗರಿಷ್ಠ ಬೆಲೆ. ಮಾವಿನ ಹಣ್ಣು ಕ್ವಿಂಟಲ್ಗೆ 1000 ರೂಪಾಯಿಗಳು ಗರಿಷ್ಠ ಮತ್ತು ಕನಿಷ್ಠ ಬೆಲೆ. ಮೋಸಂಬಿ 1500 ರಿಂದ 2500. ಈರುಳ್ಳಿ ಕ್ವಿಂಟಲ್ಗೆ 500 ರಿಂದ 1700. ಕಿತ್ತಳೆ ಕ್ವಿಂಟಲ್ಗೆ 2800 ಗರಿಷ್ಠ ಮತ್ತು ಕನಿಷ್ಠ ಬೆಲೆಯಾಗಿದೆ. ಭತ್ತ 1630 ರಿಂದ 1805. ಪಪ್ಪಾಯ ಕ್ವಿಂಟಲ್ಗೆ 1400 ರಿಂದ 2000. ಅನಾನಸ್ ಕ್ವಿಂಟಲ್ಗೆ 1400 ರೂಪಾಯಿಗಳಿಂದ ಕನಿಷ್ಠ ಬೆಲೆ ಶುರುವಾದರೆ ಗರಿಷ್ಠ ಬೆಲೆ 2000. ಅನಾನಸ್ ಕ್ವಿಂಟಲ್ಗೆ 1400 ರಿಂದ 2000. ದಾಳಿಂಬೆ ಕ್ವಿಂಟಲ್ಗೆ 1500 ರಿಂದ 2000. ಕಲ್ಲಂಗಡಿ ಕ್ವಿಂಟಲ್ಗೆ 1100 ಗರಿಷ್ಠ ಮತ್ತು ಕನಿಷ್ಠ ಬೆಲೆಯಾಗಿದೆ. ಬಳ್ಳಾರಿ ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಸಜ್ಜೆ ಹೈಬ್ರಿಡ್ ಪ್ರಭೇದ ಕ್ವಿಂಟಲ್ಗೆ 1551 ಕನಿಷ್ಠ ಬೆಲೆಯಾದರೆ ಗರಿಷ್ಠ ಬೆಲೆ 1821. ನೆಲಗಡಲೆ ಶೇಂಗಾ ಪ್ರಭೇದ ಕ್ವಿಂಟಲ್ಗೆ 3012 ರೂಪಾಯಿ ಕನಿಷ್ಠ ಬೆಲೆಯಾದರೆ 6588 ರೂಪಾಯಿಗಳು ಗರಿಷ್ಠ ಬೆಲೆ. ಜೋಳ ಸ್ಥಳೀಯ ಪ್ರಭೇದ ಕ್ವಿಂಟಲ್ಗೆ 1139 ರಿಂದ 1764. ಮೆಕ್ಕೆಜೋಳ ಸ್ಥಳೀಯ ಪ್ರಭೇದ ಕ್ವಿಂಟಲ್ಗೆ 1964 ರೂಪಾಯಿಗಳು ಗರಿಷ್ಠ ಮತ್ತು ಕನಿಷ್ಠ ಬೆಲೆಯಾಗಿದೆ. ನವಣೆ ಹೈಬ್ರಿಡ್ ಪ್ರಭೇದ ಕ್ವಿಂಟಲ್ಗೆ 2311 ರೂಪಾಯಿಗಳಿಂದ 2756 ರೂಪಾಯಿಗಳು. ತೊಗರಿ ಕ್ವಿಂಟಲ್ಗೆ 2809 ರಿಂದ 4949 ಗರಿಷ್ಠ ಬೆಲೆಯಾಗಿದೆ. ಹರಿಹರ ಮಾರುಕಟ್ಟೆಯ ಪೇಟೆ ಧಾರಣೆ ಹೀಗಿದೆ. ಮೆಕ್ಕೆಜೋಳ ಹೈಬ್ರಿಡ್ ಸ್ಥಳೀಯ ಪ್ರಭೇದ ಕ್ವಿಂಟಲ್ಗೆ 1500 ಕನಿಷ್ಠ ಮತ್ತು ಗರಿಷ್ಠ ಬೆಲೆಯಾಗಿದೆ. ಇದೀಗ ಕೇಳಿ ಪೇಟೆ ಧಾರಣೆಯನ್ನ ಕೇಳಿದಿರಿ. ಇದೀಗ ಕೇಳಿ ಈ ಜನಪದ ಗೀತೆಯನ್ನ. ना